ಜಲ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಶುದ್ದ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ದ, ಸಚಿವ ಕೆಎಸ್ ಈಶ್ವರಪ್ಪ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಗತ್ಯ ಕ್ರಮ, ಸಚಿವ ಆರ್ ಅಶೋಕ. ಮನ್ರೇಗಾ ಯೋಜನೆಯಲ್ಲಿ ಅಂಗನವಾಡಿ, ಆಟದ ಮೈದಾನ, ನೀರಿನ ಮರುಪೂರಣ ಕೆಲಸಗಳಿಗೂ ಅವಕಾಶ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದಲ್ಲಿ ಕೃಷಿ ತೋಟಗಾರಿಕಾ ಉತ್ಪನ್ನಗಳ ರಫ್ತಿಗೆ ಕರ್ನಾಟಕದ ಕೊಡುಗೆ ಅಪಾರ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕಾಫಿ ಮತ್ತು ಕಾಳುಮೆಣಸು ಕೃಷಿಯಲ್ಲಿನ ಸವಾಲುಗಳು, ಈ ಕುರಿತು ತೋಟಗಾರಿಕೆ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಚೌರೀರ ಕೆ ಮೇದಪ್ಪ ಅವರೊಂದಿಗೆ ಸಂದರ್ಶನವೊಂದು ಕೇಳೋಣ. ಕೇಳಿಗರೆ, ಇವತ್ತು ನಾವು ಮಾತನಾಡಿಸಿದ್ದೀವಿ ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮದಲ್ಲಿ ತೋಟ ಮಾಡಿಕೊಂಡಿರುವ, ಹಾಲಿ ಮಡಿಕೇರಿಯಲ್ಲಿ ವಾಸ ಇರುವ ಚೌರೀರ ಕೆ ಮೇದಪ್ಪ ಅವರು. ತೋಟಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡಿದವರು. ಅವರ ಬಾಲ್ಯದ ದಿನಗಳು, ಹಾಗೆ ಅವರು ಓದಿದ್ದು, ಕೆಲಸ ಮಾಡಿದ್ದನ್ನು ಸ್ವಲ್ಪ ನೆನಪು ಮಾಡಿಕೊಳ್ತಾ ಅವರ ಕೃಷಿ ಹೇಗೆ ಸಾಗಿದೆ ಅನ್ನೋದನ್ನು ಇವತ್ತು ತಾವು ಆಲಿಸಿಕೊಳ್ಬಹುದು. ಮೇದಪ್ಪನವರೇ, ನಮಸ್ಕಾರ. ನಮಸ್ಕಾರ. ತಾವು ಹುಟ್ಟಿದ್ದು ಬೆಳೆದದ್ದು ಎಲ್ಲಿ? ನಾನು ಹುಟ್ಟಿದ್ದು ಹೊದ್ದೂರು ಗ್ರಾಮ, ಮಡಿಕೇರಿ ತಾಲೂಕು. ಮತ್ತೆ ಪ್ರಾಥಮಿಕ ಶಿಕ್ಷಣ ಎಲ್ಲ ಹೊದ್ದೂರು ಸರ್ಕಾರಿ ಶಾಲೆಯಲ್ಲಿ, ಆಮೇಲೆ ಯೂನಿವರ್ಸಿಟಿ ಎಂಜಿಎಂ ಕಾಲೇಜ್ ಉಡುಪಿ, ನಂತರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬಿಎಸ್ಸಿ ಡಿಗ್ರಿ ಮತ್ತು ಎಂಎಸ್ ಡಿಗ್ರಿ ಡಿಗ್ರಿ. ಯಾವಾಗ ಮುಗಿಸಿದ್ರಿ? ಬಿಎಸ್ಸಿ ಡಿಗ್ರಿ 1974 ಇಸವಿಯಲ್ಲಿ, ಮತ್ತೆ ಸ್ನಾತಕೋತ್ತರ ಎಂಎಸ್ ಡಿಗ್ರಿ 1982 ಇಸವಿಯಲ್ಲಿ. ತಕ್ಷಣ ನೌಕರಿಗೆ ಹೋದ್ರೆ ಅಥವಾ ಏನಾದರೂ ಬೇರೆ ಕೆಲಸ ಮಾಡ್ಕೊಂಡು ಸೇರ್ಪಡೆಗೊಂಡ್ರೆ? ಬಿಎಸ್ಸಿ ಅಗ್ರಿ ಮುಗ್ದ ಮೇಲೆ ನಾನು ರಿಸರ್ಚ್ ಅಸಿಸ್ಟೆಂಟ್ ಆಗಿ ಎಆರ್ಎಸ್ ಮಡಿಕೇರಿ ಕೆಲಸ ಮಾಡಿದ್ದೆ. ಡಾಕ್ಟರ್ ಮಹಾದೇವಪ್ಪನ ಅವರ ಅಂಡರ್ನಲ್ಲಿ. ಡಾಕ್ಟರ್ ಮಹಾದೇವಪ್ಪ ಪರಿಚಯ ಇರಬಹುದು, ಭತ್ತ ತಳಿಯಲ್ಲಿ ಬಹಳ ಖ್ಯಾತಿ ಪಡೆದವರು. ಹಲವಾರು ತಳಿಗಳನ್ನು ಅವರು ಬಿಡುಗಡೆ ಮಾಡಿರ್ತಾರೆ. ಹೌದು. ಅಲ್ಲಿ 2 ಕೆಲಸ ಮಾಡಿ ಆಮೇಲೆ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಸೇರ್ಕೊಂಡೆ. ಪ್ರಾರಂಭದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಯಾವ ಹುದ್ದೆ ತಮಗೆ ಲಭಿಸಿತು? ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಿ ಸೇರಿದೆ. ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಮಾದಾಪುರ ತರಬೇತಿ ಕೇಂದ್ರ ಮತ್ತು ಫಾರ್ಮ್ನಲ್ಲಿ ಕೆಲಸ ನಿರ್ವಹಿಸಿ ಅಲ್ಲಿಂದ ನಾನು ಸ್ನಾತಕೋತ್ತರ ಪದವಿಗೆ ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿ ಕೀಟಶಾಸ್ತ್ರದಲ್ಲಿ ಎಂಎಸ್ ಡಿಗ್ರಿ ಮುಗಿಸಿ ನಂತರ ಸಕಲೇಶ್ಪುರ, ಕಾರ್ಕಳ, ಮಡಿಕೇರಿ ಮತ್ತು ಉಪನಿರ್ದೇಶಕರಾಗಿ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತೇನೆ. 4 ಕಡೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿ ಮತ್ತೆ ನಿವೃತ್ತಿ ಆದದ್ದು ಕೊಡಗು ಜಿಲ್ಲೆಯಲ್ಲೇ? ಇಲ್ಲ, ಗದಗ ಜಿಲ್ಲೆಯಲ್ಲಿ. ಓಹೋ, ಗದಗ ಜಿಲ್ಲೆಯಿಂದ ನಿವೃತ್ತಿಯಾಗಿ ವಾಪಸ್ ಬಂದ್ರಿ. ಬಂದ ತಕ್ಷಣ ಏನ್ ಅನ್ನಿಸ್ತಾ ಇತ್ತು ನೀವು ಇಲಾಖೆಯಲ್ಲಿ ಕೆಲಸ ಮಾಡಿದ್ದು, ಮತ್ತೆ ನಿಮ್ಮ ತೋಟ ಮತ್ತೆ ನಿಮ್ಮ ವೃತ್ತಿ ಇದೆಲ್ಲ ತಕ್ಷಣ ಏನ್ ಅನ್ನಿಸ್ತು? ಪದವಿ ಮುಗಿದ ತಕ್ಷಣ ನಾನು ಸೇರಿದ ಹುದ್ದೆ ನನಗೆ ಸಮರ್ಪಕವಾಗಿ ಇದೆ ಅಂತ ಅನಿಸ್ತಾ ಇರ್ಲಿಲ್ಲ. ವಿದೇಶಕ್ಕೆ ಅಥವಾ ಯಾರಾದ್ರೂ ಬೇರೆ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಕಡೆಗೆ ನನಗೆ ತಂದೆ ತಾಯಿಯವರು ವಯಸ್ಸಾಗಿದ್ರು, ಸೊ ಅವ್ರ ಊರಲ್ಲಿದ್ರು. ಹಾಗೆ ನನಗೆ ನಮ್ಮ ಜಮೀನಿನ ಬಗ್ಗೆ ಆಸಕ್ತಿ ಹುಟ್ಟು. ಹಾಗಾಗಿ ನಾನು ಹತ್ತಿರದಲ್ಲಿ ನೌಕರಿ ಮಾಡ್ಕೊಂಡು ತೋಟವನ್ನು ಅಭಿವೃದ್ಧಿ ಮಾಡ್ತಾ ತಂದೆ ತಾಯಿಗಳು ನೋಡ್ಕೊಂಡು ಇದ್ದೆ. ಎಷ್ಟು ಜನ ನೀವೆಲ್ಲ ಅಣ್ಣ ತಮ್ಮಗಳು ಆಗ್ತಂಗಿರು? ಇಬ್ರು ಅಣ್ಣಂದಿರು, ಮೂರು ಜನ ಅಕ್ಕಂದಿರು. ಓಹೋ, ನಿಮಗೆ ಎಷ್ಟು ತೋಟ ಬಂದಿದೆ? ನಾವಿಲ್ಲಿ ಡಿವೈಡ್ ಮಾಡ್ಕೊಳ್ಳಿಲ್ಲ, ನಮ್ಗೆ ಒಟ್ಟು 35 acres ಇದೆ. ಅಣ್ಣಂದಿರೆಲ್ಲ ಇದೆ ನಾವು. ಓಹೋ, ಅವರೆಲ್ಲ ಉದ್ಯೋಗದಲ್ಲಿದ್ದವರು, ಅವರು ಸಹ ಹೊರಗಡೆ ಇದ್ದಾರೆ. ಅವರ ಮಕ್ಕಳೆಲ್ಲ ವಿದೇಶದಲ್ಲಿ ಇರೋದ್ರಿಂದ ಯಾರಿಗೂ ಈ ಜಮೀನ ಬಗ್ಗೆ ಮತ್ತೆ ಅದರ ಆದಾಯದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಬರ್ತಾರೆ, ಖುಷಿಯಲ್ಲಿ ಇದ್ದು ಹೋಗ್ತಾರೆ. ಅದು ಆಸಕ್ತಿ ಅನ್ನೋದಕ್ಕಿಂತ ಯೋಗ ಇಲ್ಲ, ಭೂಮಿ ಕೆಲಸ ಮಾಡ್ಲಿಕ್ಕೆ ಯೋಗ ಬೇಕು ಅಂತ ಹೇಳ್ತಾರಲ್ಲ. ಹೌದು ಹೌದು, ಅದೇ ಎಲ್ಲರನ್ನು ಭೂಮಿ ಕರೆಯಲ್ಲಂತೆ ಅಲ್ವಾ? ಅಲ್ಲ, ಆಸಕ್ತಿ ಅಂದ್ರೆ ಬರ್ತಾರೆ, ನಾನೆಲ್ಲ ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ಅವರು ಬಂದು ಹೋಗ್ತಾರೆ. ನಿಜ ನಿಜ ನಿಜ. ಸದ್ಯ ನಮ್ಮ ಚಿಕ್ಕಪ್ಪ ನೋಡ್ಕೊಳ್ತಾರಲ್ಲ ಅನ್ನೋದು ಸಂತೋಷ ಅವರಿಗೆ ಅಲ್ವಾ? ಜೊತೆಗೆ ಅಲ್ಲಿಯ ಒಂದು ಆದಾಯ ಮತ್ತೊಂದು ಮಗದೊಂದು ಇಲ್ಲಿಗಿಂತ ಹೆಚ್ಚಿರುತ್ತೆ, ಅಥವಾ ಅವರದಾದ ಲೋಕವನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಹೌದು, ಅವರೆಲ್ಲ ಅಲ್ಲಿದ್ದು ಸಿಟಿಜನ್ಶಿಪ್ ತಗೊಂಡ್ ಬಿಟ್ಟಿದ್ದಾರೆ. ಹಾ ನೋಡಿ, ಅದೇ ಅದೇ ಅದೇ. ಒಟ್ಟಾರೆ ನಿವೃತ್ತಿಯ ನಂತರ ಭೂಮಿ ಪುತ್ರರಾಗಿ ಮುಂದುವರಿಲಿಕ್ಕೆ ಅವಕಾಶ ಸಿಕ್ಕಂಗಾಗಿದೆ ತಮ್ಗೆ. ಹೌದು, 35 acres ತೋಟ ಮತ್ತು ಗದ್ದೆ. 5 acres ಗದ್ದೆ ಇದೆ, ಬಾಕಿ ಎಲ್ಲ ನಾವು ತೋಟ ಮಾಡಿಬಿಟ್ಟಿದ್ದೇವೆ. ಹಾ, ಒಟ್ಟು 40 acres ಅಥವಾ 35 acres? ಇಲ್ಲ, ಅದು ಒಟ್ಟು 35 acres ಇದೆ, ಅದ್ರಲ್ಲಿ 5 acres ಗದ್ದೆ ಬರ್ತದೆ, 35 acres ತೋಟ ಬರ್ತದೆ. ಮೂವತ್ತೈದು ಎಕರೆ ಜಮೀನು, ತೋಟ ಮತ್ತು ಗದ್ದೆಯನ್ನ ನಿಭಾಯಿಸೋದು ಸಣ್ಣ ಕೆಲಸ ಏನಲ್ಲ. ಆಳು ಕಾಳುಗಳು ಮತ್ತು ನೀವು ಎಷ್ಟು ಕೆಲಸ ಎಷ್ಟು ಗಮನ ಹರಿಸಿದ್ರು ಸಾಲದೆ ಅಲ್ವಾ? ಹೌದು, ಅಧಿಕಾರಿಯಾಗಿ ತಜ್ಞರಾಗಿ ನಾವು ಹೇಳದ ಬೇರೆ, ನಾವು ತೊಡಗಿಸಿಕೊಂಡಾಗ ಕಾಣುವ ಸನ್ನಿವೇಶಗಳೇ ಬೇರೆ ಅಲ್ವಾ? ನಿಜವಾಗ್ಲು. ಹೌದು, ಏನ್ ಅನಿಸ್ತಾ ಇದೆ ಹೇಳಿ. ಇಲ್ಲ, ನನಗೆ ಯಾಕೆಂದ್ರೆ ಮೊದಲಿಂದಲೂ ಊರಲ್ಲಿ ಇದ್ದಿದ್ರಿಂದ ನನಗೆ ಭೂಮಿ ಮೇಲೆ ಒಂದು ಪ್ರೀತಿ ಇದೆ. ಮತ್ತೆ ಮರಗಿಡದ ಬಗ್ಗೆ ತುಂಬಾ ಆಸಕ್ತಿ. ತೋಟದಲ್ಲಿ ನಾನು ಜಾಸ್ತಿ ಮರ ಕಡಿಯೋದು ಇಷ್ಟಪಡೋದಿಲ್ಲ. ಮತ್ತೆ ಅಲ್ಲೇ ತೋಟಕ್ಕೆ ಹೋಗುವಾಗ ಯಾವ್ದಾದ್ರು ಅಪರೂಪದ ಮರಗಳು ಇದೆಯಾ ಅಂತ ನೋಡ್ತೀನಿ, ಅದು ರಕ್ಷಿಸಲಿಕ್ಕೆ ನೋಡ್ತೀನಿ. ಹಾಗಾಗಿ ತರ ಜಮೀನಿನ ಮೇಲೆ ಅದಂದ್ರೆ ಗ್ರೀನರಿ ಮಧ್ಯೆ ಇರ್ಲಿಕ್ಕೆ ಒಂಥರ ಖುಷಿ ನನಗೆ. ಅದೇ ಗ್ರೀನ್ ಗ್ರಾಜುಯೇಟ್ ಮತ್ತು ಗ್ರೀನರಿ ಜೊತೆಗೆ ಇರ್ಲಿಕ್ಕೂ ನಿಮಗೆ ಅದೊಂದು ಸುಸಂದರ್ಭ ಒದಗಿ ಬಂದಿದೆ. ಹೌದು. ಮನೆಯಲ್ಲಿ ಯಾರ್ಯಾರಿದ್ದೀರಿ? ಇಲ್ಲಿ ನಾನು ಮತ್ತೆ ಪತ್ನಿ ಮಾತಾಡಿರೋದು. ಮೇಡಮ್ನ ಹೆಸರು ಶ್ಯಾಮಲಾ ಅಂತೇಳಿ. ಅವ್ರಿಗೂ ತೋಟದ ಬಗ್ಗೆ ಕೃಷಿ ಬಗ್ಗೆ ಒಲವು ಇದೆ, ತುಂಬಾ ಇದೆ. ನಾನು ಹೊರಗಡೆ ಉದ್ಯೋಗ ಮಾಡ್ತಿದ್ದಾಗ ಅವರೇ ನಿರ್ವಹಿಸ್ತಿದ್ರು. ಓಹೋ, ಅದು ಒಂದು ದೊಡ್ಡತನ. ಹೌದು, ಎಷ್ಟೋ ಮಹಿಳೆಯರಿಗಿದೆ, ಆದ್ರೂ ಕೆಲವೊಂದ್ ಕಡೆಗೆ ಸಾಲದು ಅಂತ ಅನ್ಸುತ್ತೆ. ಮನೆಯಲ್ಲಿ ಹೆಣ್ಮಕ್ಳಿಗೂ ಒಂದು ಆಸಕ್ತಿ ಇತ್ತಂದ್ರೆ ಪುರುಷರಿಗೆ ಇನ್ನಷ್ಟು ಶಕ್ತಿ ಅಲ್ವಾ? 35 acres ಜಮೀನನ್ನ ತೋಟವನ್ನ ನಿಭಾಯಿಸಲಿಕ್ಕೆ ಖಾಯಂ ಆಗಿರುವ ಕಾರ್ಮಿಕರು ಇರ್ಬೇಕಲ್ವಾ? ನಮ್ಮಲ್ಲಿ ಇದ್ದಾರೆ, ಪಕ್ಕದಲ್ಲಿ ಇದ್ದಾರೆ, ಸುಮಾರು 30-35 years ನಮ್ಮಲ್ಲಿ ಇರುವವರು ಸಹ ಇದ್ದಾರೆ. ಓಹೋ, ಜೊತೆಗೆ ಅಗತ್ಯದಾಗ ಬೇರೆ ಕಡೆಯಿಂದ ಬಳಸಿಕೊಂಡು ತರ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಯಾವ ತಳಿ ಕಾಫಿಯನ್ನ ಹಾಕೊಂಡಿದ್ದೀರಿ? ನಮ್ದು ಸ್ವಲ್ಪ 274 ಇದೆ. ಆಮೇಲೆ ಲೋಕಲ್ ವೆರೈಟಿ ಇದೆ ಅಲ್ಲ, ಹಳೆ ವೆರೈಟಿ, ಅದನ್ನೇ ಹಾಕಿದ್ದೇವೆ. ರೋಬಸ್ಟ್ ಅನ್ನೇ ಹೆಚ್ಚಿಗಿದೆ, ಅರೇಬಿಕನು ಇದೆಯಾ? ಇಲ್ಲ, ಅರೇಬಿಕ್ ಇಲ್ಲ, ಅರೇಬಿಕ ಮೊದಲಿತ್ತು, ಈಗೆಲ್ಲ ರೋಬಸ್ಟ ಕನ್ವರ್ಟ್ ಆಗಿದೆ. ಹಿಂದೆಲ್ಲ ತುಂಬಾ ಜನ ಅರೇಬಿಕವನ್ನು ಬೆಳೀತಾ ಇದ್ರು, ಈಗ ರೋಬಸ್ಟಕ್ ಬಂದ್ರು. ಪರವಾಗಿಲ್ವಾ, ರೋಬಸ್ಟ ಚೆನ್ನಾಗಿ ಹೊಂದ್ಕೊಂಡಿದೆ, ಇಳುವರಿನೂ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳ್ತೀರಾ? ಅಂದ್ರೆ ರೋಬಸ್ಟ ಹೇಳಿದಂಗೆ ಅದು ರೋಬಸ್ಟ್, ಸುದೃಢಕಾಯವಾಗಿ ಬೆಳೀತದೆ, ಮತ್ತೆ ಅದಕ್ಕೆ ಕಾಯಿಲೆ ಕಡಿಮೆ. ಆದ್ರೆ ಇತ್ತೀಚೆಗೆ ಕಳೆದ ಒಂದು 15 years ಆಗಿರ್ಬೇಕು, ಅದಕ್ಕೆ ಬೇರಿ ಬೋರ್ ಅಂತ ಇಂಟ್ರೊಡ್ಯೂಸ್ ಆಗಿದೆ, ಶ್ರೀಲಂಕಾದಿಂದ ಬಂತದು. ಹೌದು, ಅದು ಬಂದ ಮೇಲೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ, ಇಳುವರಿ ಇದೆ ಆದ್ರೆ ತೂಕದಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ. ಇನ್ನೊಂದು ರಂಬೆ ಕೊರಕನು ಶುರುವಾಗಿದೆ ಅಲ್ವಾ? ರಂಬೆ ಕೊರಕ ಅಂದ್ರೆ ಅದು ಶಾರ್ಟ್ ಹೋಲ್ ಬೋರರ್ ಅಂತ ಹೊಸ ಚಿಗುರಿಗೆ ಬರ್ತದೆ, ಅದ್ರಲ್ಲಿ ಗಣನೀಯವಾಗಿ ಇಳುವರಿ ಕಡಿಮೆ ಆಗ್ತದೆ, ಅಂದ್ರೆ ಈಲ್ಡಿಂಗ್ ಬ್ರಾಂಚಸ್ ಕಡಿಮೆ ಆಗ್ತದೆ. ಅದು ಅಷ್ಟು ಮೇಜರ್ ಪ್ರಾಬ್ಲಮ್ ಹೇಳಿಗೋದಿಲ್ಲ, ಬಟ್ ಅದ್ರಲ್ಲಿ ಆಗೋ ನಷ್ಟ ನಿಮಗೆ ಗೊತ್ತಾಗೋದಿಲ್ಲ. ಹೌದು, ಮುಂದೆ ಹೇಳಕ್ಕಾಗಲ್ಲ. ಈ ರೋಬಸ್ಟನೇ ಅತಿಯಾಗಿ ಬೆಳೀತಾ ಹೋಯ್ತಂದ್ರೆ ಈ ಸಮಸ್ಯೆನೂ ಅತಿಯಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಬ್ಬರು ಹೇಳ್ತಾ ಇರ್ತಾರೆ. ಇದು ಸುಲಭ ಅದು ಸುಲಭ ಅಂತ ಹೋದ್ರು ಅದು ಕಷ್ಟ ಇದು ಕಷ್ಟ ಅನ್ನೋ ತರ ಆಗ್ಬಿಡುತ್ತೆ ಅಲ್ವಾ? ಯಾವ್ದು ಸುಲಭ ಇಲ್ಲ, ಯಾವ್ದು ಕಷ್ಟ ಇಲ್ಲ, ಒಂದ್ ರೀತಿಯಲ್ಲಿ ಎಲ್ಲದಕ್ಕೂ ಪ್ರಯತ್ನ ಬೇಕು. ಸಮಸ್ಯೆಗಳು ಎಲ್ಲದರಲ್ಲೂ ಇದ್ದಿದ್ದೆ ಖಂಡಿತವಾಗಿ. ಅದಕ್ಕೆ ಹಿರಿಯರು ಕೆಲವೊಬ್ರು ಹೇಳ್ತಾರೆ, ಇರೋದನ್ನ ಬಿಟ್ಟು ಇನ್ಯಾವ್ದನ್ನು ನಾವು ಸ್ವೀಕರಿಸೋದಲ್ಲ, ಇರೋದ್ರಲ್ಲೇ ನಾವು ಸಂತೃಪ್ತಿಗಳಾಗ್ಬೇಕು, ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ. ಆದ್ರೂ ಕಾಲ ಕೆಲವೊಂದ್ಸರಿ ಬಿಡಲ್ಲ, ಇಲ್ಲೆಲ್ಲ ನಿನ್ ಬದಲಾವಣೆ ಆಗು, ಅದರ ಅನುಭವ ಪಡ್ಕೋ ಅಂತ. ಹಾಗೆ ಹೌದು, ಕಾಳು ಮೆಣಸು ತೋಟದಲ್ಲಿದೆ ಅಲ್ವಾ? ಕಾಳು ಮೆಣಸು ಇದೆ. 30 ಎಕರೆ ಕಾಫಿ ಮತ್ತು ಕಾಳು ಮೆಣಸು ಬೆಳೆಯಿಂದ ಎಷ್ಟು ಇಳುವರಿ ನಿಮಗೆ ಸಿಗ್ತಾ ಇದೆ? ಇಳುವರಿ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇರ್ಲಿಲ್ಲ, ಬಟ್ ನಾನು ಮೊದಲಿಗೆ ಏನಾದ್ರೆ ನನಗೆ ಕಾಫಿ ಮೇಲೆ ಅಭಿರುಚಿ ಇರಲಿಲ್ಲ. ನಾನು ಇಲಾಖೆ ಸೇರಿದ ಮೇಲೆ ನನಗೆ ಅಲ್ಲಿ ಕಾಳು ಮೆಣಸು ನರ್ಸರಿ ಮಾಡುವುದು ಮತ್ತು ಕಾಳು ಮೆಣಸು ಕೆಲವು ತೋಟಗಳನ್ನೆಲ್ಲ ಭೇಟಿ ನೀಡಿದಾಗ ನನಗೆ ಅದರ ಮೇಲೆ ತುಂಬಾ ಅಭಿರುಚಿ ಬಂತು. ಸೊ ಹಾಗಾಗಿ ನಾನು ಮನೆಯಲ್ಲಿ ನರ್ಸರಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಆಗ ಪಣ್ಯೂರು ವೆರೈಟಿ ಜಸ್ಟ್ ಇಂಟ್ರೊಡ್ಯೂಸ್ ಆಗ್ತಾ ಇತ್ತು. ಸೊ ಎಲ್ಲ ಸ್ಥಳೀಯ ತಳಿಗಳಿಂದ ನಾನು ತೋಟ ಮಾಡಿದೆ. ಕಾಫಿಗೆ ಅಷ್ಟು ನನ್ನ ಗಮನ ಹರಿಸಲಿಲ್ಲ, ಯಾಕಂದ್ರೆ ಕಾಫಿ ಮಧ್ಯ ಬೆಳೆಯಾಗಿತ್ತು, ಬಟ್ ಮೇನ್ ಆಗಿ ಮೆಣಸಿಗೆ ಇಂಟ್ರೆಸ್ಟ್ ತೋರಿಸಿದೆ. ಸಾಕಷ್ಟು ದುಡ್ಡು ಸಹ ಸಂಪಾದನೆ ಮಾಡಿದೆ ಅದರಲ್ಲಿ. ಆಮೇಲೆ 1999-2000 ಸ್ವಲ್ಪ ಮಳೆ ಜಾಸ್ತಿ ಆಯ್ತು. ಆ ವರ್ಷ ಔಷಧಿ ಸಿಂಪಡಣೆ ಮಾಡ್ಲಿಕ್ಕೆ ಸ್ವಲ್ಪ ವಿಳಂಬವಾಯ್ತು. ಆವಾಗ ಕ್ವಿಕ್ ವಿಲ್ಟ್ ಶೀಘ್ರ ಸ್ವರ್ಗ ರೋಗದಿಂದ ಅದನ್ನ ತೋಟ ಕಂಪ್ಲೀಟ್ ಹೋಗ್ಬಿಡ್ತು. ಆಮೇಲೆ ಪುನಃ ಅದನ್ನ ಬಿಡ್ಲಿಲ್ಲ, ಮರುನಾಟಿ ಮಾಡ್ತಾ ಪುನಃ ಅಭಿವೃದ್ಧಿ ಮಾಡಿದೀನಿ ಅದನ್ನ. ಎಷ್ಟು ಗರಿಷ್ಠವಾಗಿ ಕಾಳು ಮೆಣಸಿನಲ್ಲಿ ಇಳುವರಿ ತೆಗೆದುಕೊಂಡಿದ್ದೀರಿ ತಾವು? 9 ಕ್ವಿಂಟಲ್ವರೆಗೆ ತೆಗೆದಿದ್ದೀನಿ. 9 ಟನ್ ಮಧ್ಯಾಹ್ನ ಕಾಯಿಲೆ ಬಂತು, ತಕ್ಷಣ ಅದು 3 ಕ್ವಿಂಟಲ್ಗೆ ಇಳಿಯಿತು. ನಂತರ ಪುನಃ ಅದು ಪಿಕಪ್ ಆಯ್ತು. ಈಗ ಪುನಃ ಅದಕ್ಕೆ ಕಾಯಿಲೆಗಳು ಶುರು ಆಗ್ತಾ ಇದೆ. ನೋಡಿ ಏರಿಳಿತ ಹೇಗಿದೆ ಅಲ್ವಾ? ಹೌದು. ಬರೀ ಶಿಲೀಂಧ್ರದ ರೋಗನ ಅಥವಾ ವೈರಸ್ ಕಾಯಿಲೆನೂ ಕಾಣಿಸಿಕೊಳ್ಳುತ್ತಾ ಅಂತ ನೋಡಿ. ಮೊದಲು ದೊಡ್ಡ ತಲೆ ಹೋಯ್ತಿದ್ದು ಶೀಘ್ರ ಕೊಳೆ ರೋಗ ಕ್ವಿಕ್ ವಿಲ್ಟ್. ಅದು ಮುಖ್ಯವಾಗಿ ಎಲೆಗೆ ಬಂದು ಎಲೆ ಕಂಪ್ಲೀಟ್ ಉದುರಿ ಕಾಳು ಮೆಣಸು ಕೊತ್ತಲ ಉದುರ್ತಾ ಇತ್ತು. ಬಟ್ ಅದನ್ನ ನಾವು ಬೋರ್ಡ ಮಿಶ್ರಣ ದ್ರಾವಣದಿಂದ ಕಂಟ್ರೋಲ್ ಮಾಡಬಹುದು. ಆದ್ರೆ ನಂತರ ಏನಾಯ್ತು ಅಂದ್ರೆ ಈ ಬೇರಿಗೆ ಕಾಯಿಲೆ ಶುರು ಆಯ್ತು, ನಿಧಾನ ಸ್ವರ್ಗ ರೋಗ ಶುರು ಆಯ್ತು, ಸ್ಲೋ ವಿಲ್ಟ್. ಈಗ ನೋಡಿದ್ರೆ ವೈರಸ್ ಪುನಃ ಬಾಧೆ ಶುರು ಆಗಿದೆ. ಆ ವೈರಸ್ ಬಾಧೆ ಸುಮಾರು ಜನರಿಗೆ ಗೊತ್ತಿಲ್ಲ ಅದು ಹೇಗೆ ಬರ್ತದೆ ಅಂತ ಹೇಳಿ. ಅದು ಗಿಡಗಳು ಬೆಳೆಯೋದೇ ಇಲ್ಲ, ಅದಕ್ಕೆ ಯಾವ ಔಷಧಿನೂ ಇಲ್ಲ ನೋಡಿ. ಮತ್ತೆ ಈ ನಿಧಾನ ಕೊಳೆ ರೋಗಕ್ಕೆ ಎಲ್ಲ ಸೆಮಿನಾರ್ಗಳು ಸಾಧಾರಣ ಅಟೆಂಡ್ ಆಗ್ತೇನೆ, ವಿಜ್ಞಾನಿಗಳೊಂದಿಗೆ ನಾನು ಮಾತನಾಡಿದ್ದೀನಿ. ಆದ್ರೆ ಯಾವುದು ಸಮರ್ಪಕವಾದ ಒಂದು ಪರಿಹಾರ ಅದಕ್ಕೆ ಸಿಗ್ತಾ ಇಲ್ಲ. ಕೆಲವು ಟೈಮ್ ಶಿಲೀಂಧ್ರದಿಂದ ಬರ್ತದೆ ಅಂತ ಬಂತು, ಆಮೇಲೆ ಕೆಲವು ಮೀಲಿ ಬಗ್ಸಿಂದ ಬಂತು ಅಂತ ಹೇಳಿ ಜನರು ಅದಕ್ಕೆ ಔಷಧಿ ಸುರಿಲಿಕ್ಕೆ ಶುರು ಮಾಡಿದ್ರು. ನಂತರ ನೆಮೆಟೋಡ್ಸ್ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಕ್ಲಿಯರ್ ಆಗಿ ಯಾವುದು ಪರಿಹಾರ ನನ್ನ ಮಟ್ಟಿಗೆ ಇನ್ನು ಬಂದಿಲ್ಲ. ಟ್ರೈಕೋಡರ್ಮ ಅದೆಲ್ಲ ನಾನು ಹಾಕಿದ್ದೀನಿ, ಎಲ್ಲರೂ ಹಾಕ್ತಾ ಇದ್ದಾರೆ ಸುಮಾರಾಗಿ, ಆದ್ರೂ ಅದ್ರ ಹೆಚ್ಚು ಲಾಭ ಪಡೆದಂಗೆ ಕಾಣ್ತಾ ಇಲ್ಲ. ಕೆಲವೊಂದು ಸಮಸ್ಯೆಗಳು ಅಷ್ಟು ಬೇಗ ಹೋಗೋದಿಲ್ಲ ಅಲ್ವಾ? ಹೋಗೋದಿಲ್ಲ ನೋಡಿ. ಈಗ ವೈರಸ್ ಕಾಯಿಲೆಗಳು ತುಂಬಾ ಬರ್ತಾ ಇದೆ, ತುಂಬಾ ಸ್ಪ್ರೆಡ್ ಆಗಿದೆ. ವಿಜ್ಞಾನಿಗಳಿಗೆ ಒಂದು ಸವಾಲು ಇವೆಲ್ಲ, ನಿಜವಾದ ಸವಾಲು. ಏನೋ ಒಂದು ಸಮಸ್ಯೆ ಬಗೆಹರಿತು ಅನ್ನೋ ತರ ಇರುವಾಗ್ಲೇ ಇನ್ನೊಂದು ಸಮಸ್ಯೆ ಹುಟ್ಕೊಳ್ಳುತ್ತೆ ನೋಡಿ. ಅದಕ್ಕೆ 4 ಬಾಧೆ ಮುಖ್ಯವಾಗಿ, ಶೀಘ್ರ ಕೊಳೆ, ಮತ್ತೆ ನಿಧಾನ ಸೊರಗು, ಮತ್ತೆ ಬೇರಿಗೆ ಮೀಲಿ ಬಗ್, ನೆಮೆಟೋಡ್, ಈಗ ವೈರಸ್ ಆಗಿದೆ ನೋಡಿ. ವೈರಸ್ ಬಗ್ಗೆ ಹೇಳ್ತಾ ಇದ್ರಿ, ಹೆಂಗಿರುತ್ತೆ ಏನಂತ ನಮ್ಮ ಕಾಳುಮೆಣಸು ಬೆಳೆಗಾರರಿಗೆ ಮತ್ತು ಇತರೆ ರೈತರಿಗೆ ತಿಳಿಸಬಹುದಾ? ಯಾಕಂದ್ರೆ ಕಾಳುಮೆಣಸು ಒಂದೆಡೆಗೆ ಕೊಳೆ ರೋಗ ಅಂತ ಮಾತಾಡೋದಿದೆ, ಆದ್ರೆ ವೈರಸ್ ರೋಗ ಇದೆ ಅಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಗಿಡ ಚೆನ್ನಾಗಿ ಬೆಳೆದು ಕಾಣ್ತದೆ, ಕಡೆಗೆ ಅದರ ತುದಿ ಭಾಗ ಸುಳಿಯೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಒಂಥರ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿರ್ತದೆ, ಮತ್ತೆ ಅದರ ಗಂಟುಗಳ ಡಿಸ್ಟೆನ್ಸ್ ಬಾರಿ ಕಡಿಮೆ ಇರ್ತದೆ, ಮತ್ತೆ ಅದು ಬೆಳವಣಿಗೆ ಕುಂಠಿತವಾಗ್ತದೆ. ಅದು ಸಾಧಾರಣ ರೈತರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಅದು ಗುಣವಾಗ್ತದೆ ಪುನಃ ಹೊಸ ಚಿಗುರು ಬರ್ತದೆ ಅಂತ ಹೇಳಿ ತಿಳ್ಕೊಳ್ತಾರೆ. ಬಟ್ ಅಲ್ಲಿವರೆಗೆ ಏನಾಗ್ತದೆ ಅಂದ್ರೆ ಅಕ್ಕಪಕ್ಕದ ಗಿಡಕ್ಕೆಲ್ಲ ಅದು ಸ್ಪ್ರೆಡ್ ಆಗ್ತದೆ, ಮುಖ್ಯವಾಗಿ ಕಡ್ಡಿಗಳಿಂದ ಮತ್ತು ಕೆಲವು ಕೀಟಗಳಿಂದ ಅದು ಹರಡುತ್ತದೆ. ಸೊ ಅದರಿಂದಾಗಿ ಅದು ಕಂಡು ಬಂದ ತಕ್ಷಣವೇ ಅದನ್ನ ಬುಡದಿದ್ರೆ ತೆಗೆದು ಸುಟ್ಟಾಕ್ಬೇಕು. ಅಲ್ಲ, ಮೇಲೆ ಕಾಣುತ್ತಂತ ಹೇಳ್ತೀರಿ, ಮೇಲಿಂದ ಕತ್ತರಿಸಿ ಅದನ್ನ ತೆಗಿಯಕ್ಕಾಗಲ್ವಾ ಅಥವಾ ಬುಡ ಸಮೇತ? ಇಲ್ಲಿ ಹರಡಿರ್ತದೆ ಅದು, ಅದನ್ನ ಬುಡದಿಂದ ತೆಗೆಯೋದು ಒಳ್ಳೇದು. ಓಹೋ, ಶ್ರಮದಾಯಕ ಕೆಲಸನೇ. ಹೌದು. ಅದಕ್ಕೇನಾದ್ರು ಉಪಚಾರ ಮಾಡಿ ನೀವು ಕಂಡಿರೋದು ಏನಾದ್ರು? ಇಲ್ಲ, ಯಾವ ಉಪಚಾರ ಇಲ್ಲ. ಬಟ್ ನನ್ನ ತೋಟದಲ್ಲಿ ಕಳೆದ 2 ವರ್ಷದಿಂದ ತುಂಬಾ ಕಾಣ್ತಾ ಇದ್ದೀನಿ ಅದನ್ನ. ಓಹೋ, ಮೊದಲು ಪ್ರಾಬಬಲಿ ನಾನು ಅಬ್ಸರ್ವ್ ಮಾಡಿರ್ಲಿಲ್ವೋ ಅಥವಾ ಅದು ಇದ್ದಿರ್ಲಿಲ್ವೋ ಅಂತ ಗೊತ್ತಿಲ್ಲ. ಕಡ್ಡಿಗಳನ್ನ ನಾನು ನೋನ್ ಸೋರ್ಸ್ ಅಂತ ತಂದಿರೋದು, ಯಾಕಂದ್ರೆ ಅವರು ಸಹ ಬೇರೆ ಬೇರೆ ಕಡೆಯಿಂದ ಅದನ್ನ ಕಡ್ಡಿಗಳನ್ನ ತರ್ತಾರೆ. ಜೊತೆಗೆ ತರುವಾಗ ಚೆನ್ನಾಗಿದ್ರು, ಆಮೇಲೆ ಅದ್ ಹೆಂಗ್ ಬಂತು ಎಲ್ಲಿಂದ ಗೊತ್ತಾಗುತ್ತೆ. ಅವ್ರ ತಪ್ಪಲ್ಲ ಅದು. ಹೌದು, ನಿಜ. ಅದು ಮೊದಲು ತೋಟ ನೋಡಿರ್ತಾರೆ. ಹೌದು. ಆಮೇಲೆ ಹೋಗಿ ಕಡ್ಡಿ ತುಂಡು ಮಾಡಿ ತರುವವರು ಬೇರೆ, ಆಗ ಮಧ್ಯ ಮಧ್ಯ ಮಿಕ್ಸಪ್ ಆಗಿರ್ತದೆ. ನಿಜ. ಆದ್ರೂ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ತದ್ರಿ, ಸಂಪರ್ಕ ಮಾಡ್ತದ್ರಿ, ನಿವಾರಣೆಗೆ ಗಮನ ಹರಿಸಿದ್ರಿ. ಅದನ್ನ ಏನ್ ಮಾಡಿದೀನಿ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದ ಪದವಿ ಇರೋದೊಂದು ಅಸೋಸಿಯೇಷನ್ ಇದೆ. ಹೌದು. ಅಗ್ರಿಕಲ್ಚರ್ ಸೈಂಟಿಸ್ಟ್ ಫಾರಂ ಆಫ್ ಕೊಡಗು ಅಂತ ಇದೆ, ಅದರ ಕಚೇರಿ ಅರಣ್ಯ ಕಾಲೇಜ್ ಪೊನ್ನಪೇಟೆಯಲ್ಲಿ ಇದೆ. ಹೌದು. ಸೊ ಅದ್ರಲ್ಲಿ ನಮ್ದು ಏನಾದ್ರು ಒಂದು ಈ ತರ ಸಮಸ್ಯೆ ಇದ್ದರೆ ಅದನ್ನ ನಾವು ಫೋಟೋಗ್ರಾಫ್ ಅಲ್ಲಿ ಹಾಕ್ತೇವೆ. ಆಗ ಅಲ್ಲಿ ನಮ್ಮ ವಿಜ್ಞಾನಿಗಳು ಯಾರಾದ್ರೂ ಅದರ ಬಗ್ಗೆ ಅನುಭವ ಇರುವವರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಹಾಗೆ ನಾನು ಅದನ್ನ ಫೋಟೋ ಸಮೇತ ಅದನ್ನು ASF ಗೆ ವಾಟ್ಸಪ್ ಹಾಕಿದಾಗ ಡಾಕ್ಟರ್ ವೀರೇಂದ್ರ ಕುಮಾರ್ ಅಂತ ಇದ್ದಾರೆ, ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇರುವವರು. ಅವರು ಗೋಡಿಗಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದ್ದಾರೆ, ಅದರ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ. ಪ್ರಯತ್ನಗಳು ಸಾಗಿದವೆ, ಬಿಡ್ತಾ ಇಲ್ಲ, ಅದು ಹೋಗ್ತಾ ಇಲ್ಲ. ತಮ್ಮ ವತಿಯಿಂದ ಅವರೊಂದ್ಸರಿ ಸಂಪರ್ಕ ಮಾಡಿ ಹೌದು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಪಡೆದು ನೀವು ವಿತರಿಸಿದ್ರೆ ಅನುಕೂಲವಾಗಬಹುದು. ಹೌದು, ಮಾಡೋಣ ಪ್ರಯತ್ನ ಮಾಡೋಣ. ಮತ್ತಿನ್ನು ಬೇರೆ ಬೇರೆಯವರು ಈ ರೀತಿಯ ಒಂದು ವಿಚಾರದಲ್ಲಿ ಹೇಗೆ ನಿಭಾಯಿಸಿದರೆ ಅನ್ನೋ ಒಂದು ಸಂಗತಿಯನ್ನು ನಮ್ಮೊಡನೆ ಹಂಚಿಕೊಳ್ಳಬಹುದಲ್ವಾ? ಹೌದು, ರೇಡಿಯೋ ಕೇಳುಗ ಅನುಭವಿ ರೈತರು ಇರ್ತಾರೆ. ಇಂತ ಸಮಸ್ಯೆ ಬಂದಿತ್ತು, ನಾವ್ ಹಿಂಗ್ ಮಾಡಿದ್ವಿ, ಈ ತರ ಆಯ್ತಂತ ಹೇಳಿದ್ರು ಒಳ್ಳೇದೆ. ಮತ್ತೆ ಡಾಕ್ಟರ್ ಅಂಕೇಗೌಡರು ಇದ್ದಾರೆ, ಸ್ಪೈಸ್ ತಪ್ಪಂಗಳದಲ್ಲಿ, ಹೌದು, ಅವ್ರಿಗೂ ಸಹ ಸಾಕಷ್ಟು ಅನುಭವ ಇದೆ ಅಲ್ವಾ ಕಾಳು ಮೆಣಸು ಬಗ್ಗೆ. ಹೌದು ಹೌದು, ಇಲ್ಲ ಮಾತಾಡಿಸ್ತೀವಿ. ಈಗ ಕೊಳೆ ರೋಗ ಕಡಿಮೆ ಆಯ್ತು, ವೈರಸ್ ರೋಗ ಕಾಣಿಸಿಕೊಂಡಿದೆ, ಅದು ಕಡಿಮೆ ಆಗ್ತದೆ ಸ್ವಲ್ಪ ವರ್ಷಗಳ ಕಾಲ. ಅನುಭವದಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಪಣಿಯೂರು ತಳಿ ಅದೊಂದು ಸಂಕೀರ್ಣ ತಳಿ, ಹೈಬ್ರಿಡ್ ತಳಿ. ಅದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ತಳಿ ಪ್ರಾರಂಭದಲ್ಲಿ ಇರುವ ಪಣಿಯೂರು ಅಂತ ಹೇಳುವ ಒಂದು ರಿಸರ್ಚೇಷನಿಂದ ಅದು ರಿಲೀಸ್ ಆಯ್ತು. ಅದು ಬಂದ ತಕ್ಷಣ ಸಾಕಷ್ಟು ಇಳುವರಿ ಹೆಚ್ಚಾಯ್ತು, ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬಹುದು. ಇತ್ತೀಚೆಗೆ ನೋಡಿದ್ ನನ್ನ ತೋಟದಲ್ಲಿ ಪನೀರ್ ಇತ್ತು, ಕಡೆಗೆ ಅದಕ್ಕೂ ತುಂಬಾ ಕಾಯಿಲೆ ಬರ್ತಾ ಇದೆ. ಹಾಗಾಗಿ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಎಲ್ಲಾ ಕಡೆಯಿಂದ ನಮ್ಮ ಅದರ್ ದನ್ ಪನೀರ್ ಒನ್ ಈಗ ಚಾಲ್ತಿ ಇರುವಂತಹ ವೆರೈಟಿ ಅಂದ್ರೆ ಡಿಮಾಂಡ್ ಇರುವಂತಹ ವೆರೈಟಿ, ಅದು ಬಿಟ್ಬಿಟ್ಟು IISR ಇಂದ ಸೇವಂ, ಕೂರ್ಗ್ ಎಕ್ಸೆಲ್, ಮಲಬಾರ್ ಎಕ್ಸೆಲ್, ಪಂಚಮಿ ಇಂತ ವಿವಿಧ ತಳಿಗಳನ್ನೆಲ್ಲ ತಂದು ತೋಟದಲ್ಲಿ ಹಾಕ್ತಾ ಇದ್ದೀನಿ. ಮತ್ತೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಪಣಿಯೂರು ರಿಸರ್ಚೇಷನ್ ಇಂದ ಪಣಿಯೂರು ಒಂದರಿಂದ ಪಣಿಯೂರು ಏಳರವರೆಗೆ ವಿವಿಧ ತಳಿಗಳಿವೆ. ಸೊ ಪಣಿಯೂರು ಒಂದು ನಮ್ಮಲ್ಲಿ ಇದೆ, ಪಣಿಯೂರು 2, 3, 4, 5, 6, 7 ಇಷ್ಟು ತಳಿಗಳನ್ನು ನಾನು ಅಲ್ಲಿಂದ ತಂದು ನಾನು ತೋಟದಲ್ಲಿ ಹಾಕಿದ್ದೇನೆ. ಇನ್ನು ಯಾವ್ದು ರೋಗ ನಿರೋಧಕ ಶಕ್ತಿಯನ್ನು ಹೇಳಿಕ್ ಸಾಧ್ಯ ಇಲ್ಲ. ನನ್ನ ರೈಸ್ ಅಂದ್ರೆ ರೈತರು ಒಂದೇ ವೆರೈಟಿ ಹಾಕಬಾರ್ದು, ಎಲ್ಲಾ ತಳಿಗಳನ್ನ ತಂದು ಹಾಕ್ಬೇಕು, ಯಾವ್ದಾದ್ರು ಒಂದರಲ್ಲಿ ಆದ್ರೆ ನಿಮಗೆ ರೆಸಿಸ್ಟೆನ್ಸ್ ಕಾಣಬಹುದು. ನಾಲ್ಕಾರು ತಳಿಗಳನ್ನ ಸಾಗುವಳಿ ಮಾಡ್ಕೊಂಡ್ರೆ ಬೆಳೆಸ್ಕೊಂಡ್ರೆ ಅನುಕೂಲ, ಸಮಸ್ಯೆಗಳನ್ನ ನಿಭಾಯಿಸಲಿಕ್ಕೆ ಪ್ರಯೋಜನ ಆಗುತ್ತೆ. ಹೌದು, ಈ ನಿಟ್ಟಿನಲ್ಲಿ ತಾವ್ ಹೇಳಿದಂಗೆ ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯಲ್ಲಿ ಕೆಲಸಗಳು ನಿರಂತರವಾಗಿ ಜರುಗ್ತವೆ, ಆಗ್ತಾ ಇರ್ತವೆ, ಅದನ್ನು ಗಮನಿಸಬೇಕು. ಹೌದು, ಅಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಬೆಳೆಸಿದ ತಳಿಗಳೇ ಅಲ್ಲಿ ಲಭ್ಯ ಇದೆ. ರೈತರು ಒಂದು ಏನ್ ಮಾಡ್ತಾರೆ ಅಂದ್ರೆ, ತಂದುಬಿಟ್ಟು ಅದು ಡೈರೆಕ್ಟ್ ಆಗಿ ತೋಟದಲ್ಲಿ ಹಾಕ್ತಾರೆ, ಅದನ್ನು ಸ್ವಲ್ಪ ಗಿಡವನ್ನು ನಾವು ಶೀಘ್ರ ಅಭಿವೃದ್ಧಿ ತಳಿಯಾಗಿ ಅದನ್ನು ಡೆವಲಪ್ ಮಾಡ್ಲಿಕ್ಕೆ ನಾವು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಪಡಿಸಬೇಕು. ಅದಕ್ಕೆ ನಾ ಏನ್ ಮಾಡಿದೀನಿ ಅಂದ್ರೆ, ಒಂದು ಚಿಕ್ಕದಾಗಿ ಒಂದು 20 ಅಡಿ 15 ಅಡಿ ಅಗಲದು ಅಳತೆ ಒಂದು ಪಾಲ್ ಯೂಸ್ ಮಾಡಿದೀನಿ ಮನೆಯಲ್ಲಿ. ಓಹೋ, ನರ್ಸರಿ ಯೂನಿಟ್ ತರ. ನರ್ಸರಿ ಯೂನಿಟ್ ತರ, ಅದರಲ್ಲಿ ನಾನು ಬೇಕಾದ ಸಸಿಗಳನ್ನ ಅಲ್ಲಿ ಬೆಳೆಸ್ಕೊಳ್ತೀನಿ. ಮನೆ ಹತ್ರದಲ್ಲಿ, ಮನೆ ಹಿಂಭಾಗದಲ್ಲಿ ಒಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ನಮ್ಮ ನರ್ಸರಿಗಳಿಗೆ ಕಾಯಿಲೆ ಬರ್ತದೆ, ಅದರಿಂದಾಗಿ ಪಾಲ್ ಯೂಸ್ ಮಾಡ್ಕೊಳ್ಳೋದು ಯಾವಾಗಲೂ ಉತ್ತಮ. ತಾವು ಸಹ ಪಾಲ್ ಯೂಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದು ಒಳ್ಳೇದು. ಹೌದು ಹೌದು. ರೋಬಸ್ಟ ಕಾಫಿ ಒಟ್ಟು 30 ಎಕರೆಯಿಂದ ಎಷ್ಟು ಸಿಗ್ತಾ ಇದೆ ಅಂತ ಅಂದಾಜು? ಚಳಿ ಸಿಗ್ಲಿಲ್ಲ, ನಾನು ಹೊರಗಡೆ ಉದ್ಯೋಗ ಇರುವಾಗ ಹಾಗೆ ತೋಟ ಮಾಡಿ ಬಿಟ್ಟಿದೆ. ಲಾಸ್ಟ್ ಈಗ ಏನಂದ್ರೆ, ತುಂಬಾ ಈ ಫಸಲು ಬಾರದ ಅನ್ಪ್ರೊಡಕ್ಟಿವ್ ಗಳು ತುಂಬಾ ಇದೆ. ಓಹೋ. ಸೊ ಅದನ್ನೆಲ್ಲ ವರ್ಷ ವರ್ಷ ಏನ್ ಮಾಡಿದೆ ಅಂದ್ರೆ, ನಮ್ಮ ಕೆಲಸ ಕರ್ಕೊಂಡು ಎಲ್ಲ ಅದನ್ನು ತೆಗಿತಾ ಹೋಗ್ತಾ ಇದ್ದೀನಿ. ಅದಕ್ಕೆ ಏನು ನಾನು ವಿಧಾನ ಅನುಸರಿಸ್ತೀನಿ ಅಂದ್ರೆ, ಈ ನೈಲಾನ್ ಕೆಂಪು ದಾರ ಇಟ್ಕೊಂಡು ಹೋಗ್ತೀನಿ ತೋಟಕ್ಕೆ ಹೋಗುವಾಗ. ಎಲ್ಲೆಲ್ಲಿ ನನಗೆ ಈ ಫಸಲು ಕಡಿಮೆ ಇರುವ ಅಥವಾ ಫಸಲು ಬಾರದ ಗಿಡವನ್ನು ತರ್ತೀನಿ, ಅದಕ್ಕೆ ಒಂದು ಕಟ್ಬಿಡ್ತೀನಿ ಅಲ್ಲಿ. ಅದನ್ನ ಕಟ್ಬಿಟ್ರೆ ಅದನ್ನ ನೆಕ್ಸ್ಟ್ ಇಯರ್ ನಮ್ಮ ಕೆಲಸದವ್ರು ತೆಗಿಬೇಕು. ಹಾಗೆ ಮಾಡ್ತಾ ಇದ್ದೀನಿ. ಒಳ್ಳೇದೆ. ಕೆಲವಲ್ಲ ಏನಂದ್ರೆ, ಅನ್ಪ್ರೊಡಕ್ಟಿವ್ ಗಿಡ ಅಂದ್ರೆ ಫಸಲು ಕಡಿಮೆ ಬರುವಂತ ಗಿಡವನ್ನು ನಾವು ಕಾಲರ್ ಪೂರ್ಣಿಂಗ್ ಮಾಡಿ ಹೊಸ ಚಿಗುರು ಬಂದ್ರು ಸಹ ಅದರಲ್ಲಿ ಸಹ ನಮಗೆ ಒಳ್ಳೆ ಇಳುವರಿ ತೆಗಿಬಹುದು. ಅಂದ್ರೆ ಅದನ್ನ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೇಕು. ಈ ಗಿಡ ಬರೋ ಗಿಡನ ವರ್ಷ ವರ್ಷ ಬರ್ತಾ ಇಲ್ಲ ಅಥವಾ ಒಂದು ವರ್ಷ ಬಿಟ್ಟು ಒಂದು ಬರ್ತದೆ ಅಂತ ಹೇಳಿ ನಾವು ಗಮನ ಇಟ್ಕೊಂಡು ನೋಡ್ತಾ ಇದ್ದಾರೆ ಮಾತ್ರ ಗೊತ್ತಾಗೋದು ಅದು. ಯಾಕಂದ್ರೆ ಕೆಲವು ಕಾಂಡದಲ್ಲಿ ಕೆಲವು ಈ ಹಿಂದೆ ಹುಳದ ಬಾಧೆಯಾಗಿ ಅಥವಾ ಏನಾದ್ರು ಕಾಯಿಲೆ ಬಂದು ಕಾಂಡ ಮಧ್ಯ ಅದು ಸ್ವಲ್ಪ ಕೊಳತ ರೀತಿಯಲ್ಲಿ ಇದ್ದು ಮೇಲ್ಗಡೆಗೆ ಹಸಿರಾಗಿರ್ತದೆ, ಆದ್ರೆ ಜಾಸ್ತಿ ಅದರ ರಂಧ್ರಗಳು ಬರುವುದಿಲ್ಲ ಅಂತ ನಾವು ನೋಡ್ತಾ ಇರ್ಬೇಕಷ್ಟೇ. ಹೌದು ಹೌದು. ಮೇದಪ್ಪನವರು ತಮ್ದು ವಯಸ್ಸು ಎಷ್ಟು? ನಾನೀಗ 67. ಲವಲೋಕಿಯಿಂದ ಆರೋಗ್ಯವಾಗಿ ತೋಟದ ನಿರ್ವಹಣೆಯಲ್ಲಿ ಆರೋಗ್ಯ ಚೆನ್ನಾಗಿದೆ. ಅದೇ ಕೆಲವೊಬ್ರು ಹೇಳ್ತಾರೆ ತೋಟದಲ್ಲಿ ಕೈಗೆ ಸಿಗ್ಲಿಲ್ಲದ್ರು ಅಲ್ಲಿ ಸಿಗುವ ಆನಂದ, ಅಲ್ಲಿ ಸಿಗುವ ಅನುಭವ ಚೆನ್ನಾಗಿರುತ್ತೆ. ನಮಗೆ ಏರಿಯಾ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಎಷ್ಟು ದೊಡ್ಡದಿದೆ ಅಂತ ಇಂಪಾರ್ಟೆಂಟ್ ಅಲ್ಲ, ಇದ್ದದನ್ನ ಎಷ್ಟು ಚೆನ್ನಾಗಿ ಮಾಡುತ್ತೆ ನಮ್ಗೆ ಮುಖ್ಯ. ಹೌದು ನಿಜ. ಈ 5 ಎಕರೆ 2 ಎಕರೆ 1 ಎಕರೆ ಇರಲಿ, ಅದನ್ನ ಚೆನ್ನಾಗಿ ಮಾಡಿದ್ರೆ ನನಗೆ ಸಾಕಷ್ಟು ಇಳುವರಿ ತೆಗಿಬಹುದು. ಮತ್ತೆ ನಾನೊಂದು ಹೇಳಿಕೆ ಇಷ್ಟಪಡ್ತೀನಿ. ಈಗ ನೋಡಿ, ನಮ್ಮ ಇಲ್ಲಿ 2 ಕಳೆಗಳು ತುಂಬಾ ವ್ಯಾಪಕವಾಗಿ ಹರಡ್ತಾ ಇದೆ. ಅದು ಒಂದು ಎಂದರೆ ಒಡೆಯಲಿಯ ಅಂತ, ನೀವು ನೋಡಿರ್ಬೋದು ರಸ್ತೆ ಪಕ್ಕದಲ್ಲೆಲ್ಲ ಹಸಿರಾಗಿ ಒಂದು ಹಳದಿ ಬಣ್ಣದ ಹೂ ಬಿಡ್ತಾ ಇದೆ. ಇದೆಲ್ಲ ಮಡಿಕೆ ಎಲ್ಲಾ ಕಡೆ ಕಾಣ್ತಾ ಇದೆ. ಇದರ ಬಗ್ಗೆ ನಾನು 2014 ರೈತರು ಇದರ ಬಗ್ಗೆ ಭಾರಿ ಎಚ್ಚರಿಕೆ ವಹಿಸಬೇಕು, ನಿಮ್ಮ ಕಡೆ ಕಾಣ್ತಾರೆ ಅದನ್ನು ತಕ್ಷಣ ನಿರ್ಮೂಲನೆ ಮಾಡಿ ಅಂತೇಳಿ ಒಂದು ಲೇಖನ ಬರೆದಿದೆ. ಆದ್ರೂ ಇದು ಎಲ್ಲಾ ಕಡೆ ಹರಡ್ತಾ ಇದೆ, ರಸ್ತೆ ಇಕ್ಕೆಲ್ಲದಲ್ಲಿ ಕಾಣ್ತಾ ಇದೆ, ಎಲ್ಲರ ಗದ್ದೆ ಜಮೀನಿಗೆ ಹೋಗಿ ತಲುಪಿದೆ. ಇದೊಂದು ಬೇರೆ ದೇಶದಿಂದ ಇಂಟ್ರೊಡ್ಯೂಸ್ ಆದಂತ ಒಂದು ಕಳೆ. ಮೊದಲು ಅದರ ಹೂವಿನ ಅಂದಕ್ಕೆ ಮತ್ತೆ ಅದರ ಹಸಿರಾಗಿರೋದ್ರಿಂದ ಮತ್ತೆ ಭೂಮಿಯ ಈ ಸೌಕಲು ತಡೆಯೋದಕ್ಕೆ ಅದನ್ನ ಹಾಕ್ತಾ ಇದ್ರು. ಈಗ ಅದನ್ನ ಜನರು ಅದರ ಚಂದಕ್ಕೆ ತಗೊಂಡೋಗಿ ಮನೆ ಹತ್ರ ಹಾಕಿ ಈಗ ದೊಡ್ಡ ಕಲ್ಲು ಆಗಿದೆ. ಸ್ಥಳೀಯವಾಗಿ ಏನಂತ ಕರೀತಾರೆ ಅದನ್ನ? ಸ್ಥಳೀಯವಾಗಿ ಅದಕ್ಕೆ ಏನ್ ಹೆಸರಿಲ್ಲ, ಅದಕ್ಕೆ ಒಡೆಯಲಿಯ ಟ್ರೈಲೋಬ್ಯಾಟ್ ಅಂತ ಅದರ ವೈಜ್ಞಾನಿಕ ಹೆಸರು. ಈಗ ಅದಕ್ಕೆ ಸಿಂಗೆಟಿಕೋಲ ಟ್ರೈಲೋಬ್ಯಾಟ್ ಅಂತ ಹೆಸರು ಸಹ ಬದಲಾಗಿದೆ. ಸ್ಥಳೀಯವಾಗಿ ಯಾವ್ದು ಹೆಸರಿಲ್ಲ ಅದಕ್ಕೆ. ಗಿಡವಾಗಿ ಬೆಳೆಸಿದ್ರು ಈಗ ಅದು ಕಳೆಯಾಗಿ ಪರಿಣಮಿಸಿದೆ. ಈಗ ಅನಾಹುತ ಮಾಡ್ತಾ ಇದೆ. ಅನಾಹುತ ಮಾಡಿದ್ರೆ ಅಬ್ಸರ್ವ್ ಮಾಡಿರ್ಬೋದು ಎಲ್ಲಾ ಕಡೆ, ಮಡಿಕೇರಿಲ್ಲ ಅಂತ ಎಲ್ಲಾ ಕಡೆ ಇದೆ. ಮುಂದಕ್ಕೆ ಏನಾಗ್ತದೆ ಅಂದ್ರೆ ದನಗಳಿಗೆ ಮೇಯಲು ಜಾಗಲದಂಗೆ ಆಗ್ತದೆ. ಮತ್ತೆ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾರೆ. ಇದೊಂದು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಅಂತರ್ವ್ಯಾಪ್ತಿ ಕಳೆನಾಶಕವಾದ ಗ್ಲೈಫೋಸೇಟ್ ಅನ್ನು ಉಪಯೋಗಿಸ್ಬೇಕಷ್ಟೇ. ಮತ್ತೆ ಇನ್ನೊಂದು ನೋಡಿ, ಗಿಡದ ಮೇಲೆಲ್ಲ ಹಬ್ತಾ ಇರ್ತದೆ ಹಳದಿ ಬಣ್ಣದ ಒಂದು ತರ, ಅದೆಲ್ಲಾ ಕಡೆ ಹಬ್ತಾ ಇದೆ, ಹಳ್ಳಿ ಕಡೆ ಎಲ್ಲ ಬೆಳೆ ಹೋಗ್ತಾ ಇದೆ. ಅದನ್ನು ಸಹ ಜನರು ಕಂಟ್ರೋಲ್ ಮಾಡೋದು ಒಳ್ಳೇದು, ಅದನ್ನು ಹರಡೋದಕ್ಕಿಂತ ಮೊದ್ಲೇ. ಇದೊಂದು ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಹೌದು ಹೌದು, ರಸ ಹೀರ್ಕೊಂಡು ಹಾಳು ಮಾಡುವ ಕಳೆ ಇದು, ಭೂಮಿ ಸಾರವನ್ನ ಹೀರ್ಕೊಂಡು ತೊಂದರೆ ಮಾಡುತ್ತೆ. ಕಸ್ಕಿಟೋ ಅಥವಾ ದೋಡರ್ ಅಂತ ಹೇಳ್ತಾರೆ ಅದಕ್ಕೆ. ನಿಜ, ಅದಕ್ಕೆ ಸಾಕಷ್ಟು ತಿಳುವಳಿಕೆ ನೀಡುವುದು ಒಳ್ಳೇದು. ಹೌದು, ಮುಖಾಂತರ. ನಿಜ ನಿಜ ನಿಜ ಅಲ್ಲ, ಒಂದು ತಿಳುವಳಿಕೆ ನೀಡ್ತಕ್ಕಂಥದ್ದು, ಎರಡನೇದು ಎಷ್ಟೋ ಜನಗಳಿಗೆ ಗೊತ್ತಿದ್ರು ಏನೇನೋ ಕೆಲಸಗಳ ಮಧ್ಯದಲ್ಲಿ ಮರ್ತು ಬಿಡ್ತಾರೆ, ಆಮೇಲೆ ವಿಕೋಪಕ್ಕೆ ಹೋದಾಗ ಬಹಳ ಕಷ್ಟ ಪಡ್ತಾರೆ. ನಮ್ಮ ತೋಟದಲ್ಲಿ ಹಾಗೆ ಲೈನ್ ನಲ್ಲಿ ಕೆಲಸ ಮಾಡುವ ಮಗಳು ಹೊರಗಡೆ ತಂದು ಹಾಕಿದ್ದು ಅದನ್ನ ಅಲಂಕಾರಿಕ ಗಿಡವಾಗಿ. ಕೆಲವು ವರ್ಷ ನನ್ನ ತಲೆಗೆ ಹೋಗ್ಲಿಲ್ಲ ಅದು. ನಂತರ ನನಗೆ ಎಲ್ಲಾ ಕಡೆ ಇದ್ದ ಕಳೆಯಾಗಿ ಕಾಣುವ ಸಮಯದಲ್ಲಿ ನನಗೆ ತೋಟದಲ್ಲಿ ನೋಡಿದ್ದೀನಿ ಸಾಕಷ್ಟು ಅದು ಸ್ಪ್ರೆಡ್ ಆಗ್ಬಿಟ್ಟಿದೆ. ಅದು ನಾನು ಈ ಗ್ಲೈಫೋಸೇಟ್ ಔಷಧಿ ಸಿಂಪಡಣೆ ಮಾಡಿ ಮಾಡಿ ಸಹ ಅದು ನನಗೆ ಇಡೀ ಕಂಟ್ರೋಲ್ ತರಲಿಕ್ಕೆ ಆಗ್ಲಿಲ್ಲ. ಆಗಲ್ಲ ಅಲ್ಲಲ್ಲಲ್ಲಿ ಹರಡ್ಬಿಟ್ಟಿದೆ ಅದನ್ನ. ಆದ್ರೂ ನಾನು ಪ್ರಯತ್ನ ಬಿಡ್ತಾ ಇಲ್ಲ, ಟ್ರೈ ಮಾಡ್ತಾನೆ ಇದ್ದೀನಿ. ಬೇರೆ ಸಮೇತ ತೆಗಿಬೇಕು ಮತ್ತೆ ಕಳೆನಾಶಕ ಸಿಂಪಡಣೆ ಮಾಡ್ತಾ ಇರ್ಬೇಕು. ಕಡ್ಡಿ ಮುಖಾಂತರ ಮತ್ತೆ ಅದರ ಬೀಜ ಮುಖಾಂತರ ಹರಡ್ತದೆ. ನಿಯಂತ್ರಣ ತುಂಬಾ ಕಷ್ಟ ಅದ್ರ ನೋಡಿ. ಮಡಿಕೇರಿ ನೀಲಿ ಇಡೀ ಟೌನ್ ಅಲ್ಲಿ ಹರಡಿದೆ ಅದು, ದನಗಳಿಗೆ ಮೇವಿಲ್ಲದಾಗ್ತದೆ. ಮತ್ತೆ ಅದು ಪ್ರಾಣಿಗಳಿಗೆ ವಿಷವಾದಂತ ಗಿಡ ಸಹ. ಓಹೋ, ಸರಿನೇ ಸರಿನೇ. ಭತ್ತ ಎಷ್ಟು ಬೆಳ್ಕೊಳ್ತದ್ರಿ, ಯಾವ ತಳಿಯನ್ನ ಸಾಗುವಳಿ ಮಾಡ್ತೀರಿ? ಸ್ಟ್ಯಾಟಿಸ್ಟಿಕ್ಸ್ ಹಾಗೆ ಇರ್ಲಿಲ್ಲ, ನಾವು ಮೊದಲು ಲೋಕಲ್ ವೆರೈಟಿ ಬೆಳೆಸ್ತಾ ಇದ್ದು ಬಿಳಿ ಅಂತ ಹೇಳಿ. ಆಮೇಲೆ ಸ್ಥಳೀಯವಾಗಿ ಆವಿಷ್ಕಾರ ಮಾಡಿದಂತ ಬಿಕೆ ಬೀತ ಬಂತು, ಮೀಡಿಯಂ ಫೈನ್ ರೈಸ್. ಆಮೇಲೆ ಅದು ಸ್ವಲ್ಪ ಲಾಡ್ಜಿಂಗ್ ಆಗ್ತಾ ಇತ್ತು, ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಇತ್ತು. ಅದು ಸಾಕಷ್ಟು ಹುಲ್ಲು ಸಿಗ್ತಾ ಇದೆ ದನಗಳಿಗೆ. ಕಟಾವ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಎಲ್ಲ ಬೀಳುವುದರಿಂದ. ಮತ್ತೆ ಈ ಹುಲ್ಲಿಗೆ ಡಿಮಾಂಡ್ ಕಡಿಮೆ ಆಯ್ತು, ಅದು ಇತ್ತೀಚೆಗೆ ಡಿಮಾಂಡ್ ಕಮ್ಮಿ ಆಗಿದ್ದು. ಅದಕ್ಕಿಂತ ಮೊದಲು ಇಂಟಾನ್ ವೆರೈಟಿ, ಅದು ಮೀಡಿಯಂ ಟಾಲ್, ಚೆನ್ನಾಗಿ ಬರ್ತಾ ಇದ್ವು. ಆಗ ಅದು ಬೆಂಕಿ ರೋಗ ಬ್ಲಾಸ್ಟ್ ಗೆ ಸ್ವಲ್ಪ ಅದಕ್ಕೆ ಟಾಲರೆನ್ಸ್ ಇತ್ತು, ರೆಸಿಸ್ಟೆನ್ಸ್ ಇರಲಿಲ್ಲ, ಅದು ತಡ್ಕೊಳ್ತಾ ಇತ್ತು. ಲಾಸ್ಟ್ ಗೆ ಬರ್ತಾ ಅದಕ್ಕೆ ಬೆಂಕಿ ರೋಗ ಅತಿಯಾಗಿ ಬಾಳೆ ಕೊಡ್ತಾ ಇತ್ತು. ಹಾಗಾಗಿ ಅದನ್ನು ನಿಲ್ಲಿಸಿ ಈಗ ಅತಿರ ಅಂತ ಸ್ವಲ್ಪ ಕೋರ್ಸ್ ವೆರೈಟಿ, ಅದು ಮಂಗಳೂರು ಕಡೆಗೆಲ್ಲ ಹೋಗ್ತದೆ, ಅಲ್ಲಿ ಬಾಯ್ಲ್ಡ್ ರೈಸ್ ಮಾಡ್ಲಿಕ್ಕೆ ಡಿಮಾಂಡ್ ಇದೆ. ಅತಿರ ಎಷ್ಟು ವರ್ಷದಿಂದ ಬೆಳೀತದ್ರಿ? 4 ವರ್ಷದಿಂದ ಬೆಳೀತಾ ಇದ್ದೀನಿ ಅದನ್ನ. ಇಳುವರಿ ಪರವಲ್ವಾ? ಚೆನ್ನಾಗಿದೆ ಇಳುವರಿ, ಮತ್ತೆ ಅದಕ್ಕೆ ಯಾವ್ದು ಕಾಯಿಲೆ ಇಲ್ಲ, ರೋಗ ತಡ್ಕೊಂಡ ಶಕ್ತಿ ಇದೆ ಅದಕ್ಕೆ. ಮತ್ತೆ ಬೆಲೆನೂ ಇದೆಯಾ? 2 ವರ್ಷದ ಹಿಂದೆ ತನ್ನ ಬೆಲೆ ಇತ್ತು, ಕಳೆದ 2 ವರ್ಷದಿಂದ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ. ಕೆಲವು ಟೈಮ್ ಈ ಫರ್ಟಿಲೈಸರ್ ಸ್ವಲ್ಪ ಜಾಸ್ತಿ ಆದ್ರೂ ಸಹ ಅಷ್ಟೇನು ತೊಂದರೆ ಆಗೋದಿಲ್ಲ ಬೆಳಿಗ್ಗೆ. ಅಂದ್ರೆ ನಿಯಮಿತವಾಗಿ ಹಾಕ್ಬೇಕು. ಆದ್ರೂ ಬೇರೆ ತಳಿಗಳಿಗಿಂತ ಹತ್ತಿರ ನಿಮಗೆ ಇಷ್ಟವಾಗಿದೆ ಅಲ್ವಾ? ಅಂದ್ರೆ ಅದು ಟಾಲ್ ವೆರೈಟಿ ಅಲ್ಲ, ಮೀಡಿಯಂ, ಮತ್ತೆ ಹಾರ್ವೆಸ್ಟರ್ ಇರೋದ್ರಿಂದ ಅದನ್ನ ಕಟಾವಿಗೆ ಸ್ವಲ್ಪ ಈಸಿ ಆಗ್ತದೆ. ಮತ್ತೆ ಅದು ಹೆಚ್ಚು ಸ್ವಲ್ಪ ಒಣಗಿ ಗದ್ದೆಯಲ್ಲಿ ಇದ್ರೂ ಸಹ ಅದರಿಂದ ಕಾಳುಗಳು ಉದುರೋದಿಲ್ಲ. ಇಂಟರ್ನಲ್ ಆದ್ರೆ ಕಾಳುಗಳು ಜಾಸ್ತಿ ಉದುರ್ತಾ ಇತ್ತು. ಅದೊಂದು ಅನುಕೂಲ ಇದೆ. ಮತ್ತೆ ಈಗ ಕಳೆದ ವರ್ಷ ತುಂಬಾ ಬೆಲೆ ಕಡಿಮೆ ಆಗಿದೆ. ಅದಕ್ಕೆ ಕ್ವಿಂಟಾಲ್ಗೆ 1,400-1,500 ಸಿಕ್ಕಿತ್ತು. ಅದು ಸಾವಿರ ನನಗೆ. ಅಂದ್ರೆ ಹೂವಿನ ತೋಟ ಮಾಡದಂಗೆ ಗದ್ದೆ ಬೆಳೆಸುವಂತರ ಖುಷಿ. ಕೆಲಸದೊಡನೆ ನಾಟಿ ಕೆಲಸದಲ್ಲಿ ಪಾಲ್ಗೊಳ್ಳೋದು, ಯಾಕೆ ನಾವು ಪ್ರತಿ ಬೆಳೆದಾಗ ಅದು ತುಂಬಾ ಭತ್ತನೇ ಇದ್ದಿದ್ದು ನಮ್ಗೆ ಮೇನ್ ಆದಾಯ. ನಿಜ ನನಗೆ ತಮಾಷೆ ಮಾಡ್ತಾ ಇದ್ರು, ಏನಪ್ಪ ನೀನು ಭತ್ತ ಬೆಳೆಸ್ತಿದ್ದಿಲ್ಲ, ಅದು ಏನು ಲಾಭ ಇಲ್ಲ, ಅದು ಯಾಕೆ ಬೆಳೆಸ್ತು ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ ನಿಮ್ಮಲ್ಲಿ ಹೂವಿನ ತೋಟ ಮೇಂಟೆನೆನ್ಸ್ ಎರಡು ಮೂರು ಜನ ಇಟ್ಕೊಳ್ತೀರಾ, ನಿಮ್ಗೆ ಏನ್ ಲಾಭ ಇದೆಯಾ ಅಂತ. ನಿಮ್ಗೆ ಎಷ್ಟು ಆನಂದ ಸಿಗ್ತದೆ ಹೂವಿನ ತೋಟದಲ್ಲಿ ಅದೇ ತರ ನನಗೆ. ಈ ಭತ್ತದ ಲಾಭ ಇಲ್ಲದಿದ್ರು ನಷ್ಟ ಅಂತೂ ಇಲ್ಲ. ಹೌದು ಹೌದು. ಆದ್ರೆ ಅದ್ರಲ್ಲಿ ಸಿಕ್ಕುವ ಆನಂದನೇ ಬೇರೆ. ಹೌದು. ಮತ್ತೆ ರಾಸುಗಳಿಗೆ ಮೇವಾಗ್ತದೆ, ಅನೇಕ ಜನಗಳಿಗೆ ಅನ್ನವಾಗಿ ಪರಿಣಮಿಸುತ್ತೆ. ಹೌದು. ಮತ್ತೆ ಅಳೆಗಾಲದಲ್ಲಿ ನಮ್ಮ ತೋಟದಲ್ಲಿ ಕೆಲಸದವರಿಗೆ ಅಂತ ಕೆಲಸ ಇರೋದಿಲ್ಲ, ಅದರಿಂದಾಗಿ ಆದ್ರೂ ಸಹ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಹೌದು. ಸೊ ನಮಗೆ ನಮ್ಮ ಊಟಕ್ಕೆ ನಮ್ಮ ಮನೆಯದೇ ಭತ್ತ ಅಂತ ಹೇಳೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಕ್ಕಿಂತ ನಮ್ಮ ಹ್ಯಾಪಿನೆಸ್ ಮುಖ್ಯ. ಹೌದು. ಸ್ಪೆಷಲಿ ಇನ್ನೊಂದು ತಿಂಗಳು ಗದ್ದೆಗೆ ಹೋಗೋಷ್ಟು ಖುಷಿ ಆಗ್ತದೆ ಅಂದ್ರೆ ಮಳೆಯಲ್ಲಿ ನಿಂತಿದೆ ಈಗ. ಒಟ್ಟಾರೆ 16 ಜನಗಳಿಗೆ ಉದ್ಯೋಗ ಕೊಡ್ತಾ ತಾವು ತಮ್ಮ ದಿನನಿತ್ಯದ ಒಂದು ಬದುಕನ್ನ ಅರ್ಥಪೂರ್ಣವಾಗಿ ಸಾಗಿಸ್ತದ್ರಿ. ಹೌದು. ನನ್ನ ಅನುಭವ ಅಂದ್ರೆ ಕಾಫಿ ತೋಟದ ಆದಾಯ ಕಾಫಿ ತೋಟದ ಖರ್ಚಿಗೆ ಆಗ್ತದೆ, ಮೆಣಸು ನಮಗೆ ನೆಟ್ ಪ್ರಾಫಿಟ್. ಆದ್ರೆ ಈಗ ಕಾಯಿಲೆ ಬರ್ತಾರೆ ಅಂದ್ರೆ ತುಂಬಾ ಕಷ್ಟ ಆಗೋದು. ಸಿಲ್ಲೋದಕ್ಕೆ ಎಲ್ಲ ಕಾಯಿಲೆ ಬರ್ತದೆ, ತೋಟದ ತುಂಬಾ ಗಿಡಗಳು ಹೋಗ್ಬಿಡ್ತು. ಮರದ ಕಾಯಿಲೆಗೆ ಯಾವ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈಗ ನಾನು ಸಿಲ್ವರ್ ಓಕ್ ನಡೋದು ಬಿಟ್ಬಿಟ್ಟು ಮಾವಿನ ಗಿಡಗಳನ್ನು ನಾವೇನು ಮನೆಯಲ್ಲಿ ಮಾಡಿ ನೆಡ್ತಾ ಇದ್ದೀನಿ. ಸ್ಥಳೀಯವಾಗಿ ಸಿಕ್ಕ ಶೀಘ್ರವಾಗಿ ಬೆಳೆಯುವಂತ ಮರಗಳನ್ನು ನೆಡೆದು ಒಳ್ಳೇದು. ಹೌದು. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಮೇದಪ್ಪನವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಹೊದ್ದೂರಿನಲ್ಲಿ ತೋಟ ಮಾಡಿಕೊಂಡು ಮಡಿಕೇರಿಯಲ್ಲಿ ವಾಸವಿರುವ ತೋಟಗಾರಿಕೆ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾಗಿರುವ ಚೌರೀರ ಕೆ ಮೇದಪ್ಪ ಅವರೊಡನೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 9449-780-7585. ಮತ್ತೊಂದು 9972-3804. 9972-3804. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ರೈತ ಬಾಂಧವರೇ, ನಾಳಿನ ಕಾರ್ಯಕ್ರಮದಲ್ಲಿ ಸಣ್ಣ ಹಿಡುವಳಿಯಲ್ಲಿ ಸಂತೃಪ್ತಿ ಬದುಕನ್ನು ರೂಪಿಸಿಕೊಂಡಿರುವ ಮಡಿಕೇರಿ ತಾಲೂಕು ಚೇಲಾವರದ ಪಿಎ ನಂದಕುಮಾರ್ ಅವರೊಂದಿಗೆ ಸಂವಾದವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ಇಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ. ಕುಡಿಯುವ ಶುದ್ಧ ನೀರು ಇನ್ನಾಗಲಿದೆ. ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಸಮಯ 7:20. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಒತ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಕೋವಿಡ್ 3ನೇ ಅಲೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರಿದೆ. ಆರೋಗ್ಯ ತಜ್ಞರ ಅಭಿಪ್ರಾಯನ ಪರಿಗಣಿಸಿ ರಾಜ್ಯ ಸರ್ಕಾರ ರಾಷ್ಟೀಯ ಆರೋಗ್ಯ ಅಭಿಯಾನದಡಿ ಆರೋಗ್ಯ ನಂದನ ಅಭಿಯಾನನ ಕೈಗೊಂಡಿದ್ದು, ಜಿಲ್ಲೆಯಲ್ಲಿ ಈ ಅಭಿಯಾನದಡಿಲಿ ಇಂದು ಮುಟ್ಟ ಒಟ್ಟಾರೆ 36,666 ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಲಾಗುತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ಅವು ಮಾಹಿತಿ ಕೊಟ್ಟಳು. ಶ್ರೀ ಕಾವೇರಿ ತುಲಸಂಕ್ರಮಣ ಪವಿತ್ರ ತೀರ್ಥೋದ್ಭವ 17 ಅಕ್ಟೋಬರ್ ನಡೆಸುವ ಹಿನ್ನೆಲೆಯಲ್ಲಿ ಅವಶ್ಯ ಸಿದ್ದತೆಗೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ಅವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶ್ರೀ ಕಾವೇರಿ ತುಲಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಸಂಬಂಧ ಇಂದಿಂದಲೇ ಅವಶ್ಯ ಸಿದ್ದತೆ ಮಾಡ್ಕೊಳ್ಳಕತ್ತ ಅವು ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದವು. ಅಕ್ಟೋಬರ್ 2 ಗಾಂಧಿ ಜಯಂತಿನ ಅರ್ಥಪೂರ್ಣವಾಗಿ ಆಚರಿಸುವಂಗೆ ಬೇರೆ ಬೇರೆ ಇಲಾಖೆನ ಕಚೇರಿಯಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವ ಹಂಗೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ಸಲಹೆ ನೀಡಿದೋ. ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಇಂದು ನಡೆದ ಸಭೆಯಲ್ಲಿ ಅವು ಮಾತನಾಡಿದೋ, ಗಾಂಧಿ ಜಯಂತಿನ ವಿಶೇಷವಾಗಿ ಆಚರಿಸುವಲ್ಲಿ ಮುಂದಾಗುವಂಗೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟು, ಕಾನೂನು ಮಾಪನಶಾಸ್ತ್ರ ಇಲಾಖೆ ಕಡೆಯಿಂದ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ 23 ಸೆಪ್ಟೆಂಬರ್, ಅಕ್ಟೋಬರ್ 31 ಮುಟ್ಟ ಸುಂಟಿಕೊಪ್ಪದ ವಿಎಸ್ಎಸ್ಎನ್ ಬ್ಯಾಂಕ್ಲಿ ನಡೆದಿದೆ. ಮಡಿಕೇರಿ ಕಾನೂನು ಮಾಪನಶಾಸ್ತ್ರ ಇಲಾಖೆನ ನಿರೀಕ್ಷಕರು ತಿಳಿಸಿಯೋಳು. ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ 2021-22 ಸಾಲಿನಲ್ಲಿ ಓದ್ತಿರುವ ಅಲ್ಪಸಂಖ್ಯಾತ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಫಾರ್ಸಿ, ಜೈನ್, ಬೌದ್ಧ ಸಮುದಾಯದ ಮಕ್ಕಳಿಗೆ ಮೆಟ್ರಿಕ್ ಪೂರ್ವ ವೇತನ 1-10 ತರಗತಿ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಮೆರಿಟ್ ಕಮ್ಮಿನ್ಸ್ ವಿದ್ಯಾರ್ಥಿ ವೇತನ ಪಡ್ಕಣಕ್ಕೆ ಅರ್ಜಿ ಕರೆದೊಳು. ಅರ್ಜಿ ಸಲ್ಲಿಸಿಕೆ ನವೆಂಬರ್ 15 ಆಖೇರಿ ದಿನ ಆಗುಟ್ಟು. ಹೆಚ್ಚಿನ ಮಾಹಿತಿ ಬೇಕಾರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಕೇಳಿ ತಿಳ್ಕನಕತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಅಶೋಕ್ ಡಿ ಗದ್ದಿಗೌಡರು ಕೇಳಿಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಮಂಡೇಕೋಲಿ 23 ಮತ್ತು ಮೈಸೂರಲ್ಲಿ 25 ಅರೆಭಾಷೆ ಸಂಸ್ಕೃತಿ ಶಿಬಿರ ನಡೆದಿದೆ. ಮಂಡೇಕೋಲು ಅಮೃತ ಸಹಕಾರ ಸದನದಲ್ಲಿ 25 ಆಖೇರಿ ಜಂಬರ ನಡೆದಿದೆ. ಹಾಗೆ 26 ಮೈಸೂರು ಕೊಡಗುಗೌಡ ಸಮಾಜದ ಸಭಾಬಾಡಿಲಿ ಆಖೇರಿ ಜಂಬರ ನಡೆದಿದೆ. ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಅವು ಮಾಹಿತಿ ಕೊಟ್ಟಳು. ಇಂದು ಪ್ಯಾಟೆನ ಸಂತ ಜೋಸೇಫರ ಶಾಲೆಗೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ನಾವು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದವು. ಇವರೊಟ್ಟಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಅವು, ಸರ್ಕಾರಿ ಪ್ರೌಢಶಾಲೆನ ಮುಖ್ಯ ಶಿಕ್ಷಕಿ ಹಂಗೆ ಸಂತ ಜೋಸೇಫರ ಶಾಲೆನ ಶಾಲಾ ಸಂಚಾಲಕರಾದ ಸಿಸ್ಟರ್ ಅಂತೋನಿಯಮ್ಮ ಮತ್ತೆ ಮುಖ್ಯ ಶಿಕ್ಷಕಿ ಸಿಸ್ಟರ್ ರೋಜಾ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕೊಡಗು ಜಿಲ್ಲೆನ ಪತ್ರಕರ್ತರ ಸಂಘದ ಮಹಾಸಭೆ ಮತ್ತೆ ಪತ್ರಕರ್ತರ ಇನಾಮ್ನ ಕೊಡುವ ಕಾರ್ಭಾರ ನಾಳೆ 12 ಮಡಿಕೇರಿನ ಪತ್ರಿಕಾಭವನದಲ್ಲಿ ನಡೆದಿದೆ. ಕಾಫಿ ತೋಟಕ್ಕೆ ಬಳಸಿಕೊಂಡ 10 HP ಕೃಷಿ ಪಂಪ್ಸೆಟ್ಗೆ ಪುಕ್ಸಟೆ ವಿದ್ಯುತ್ ಕೊಡುಕು ಮತ್ತು ಹಳೆ ಬಾಕಿ ಇದ್ದ ವಿದ್ಯುತ್ ಬಿಲ್ನ ಮನ್ನಾ ಮಾಡಿಕೆ, ಬೆಳೆಗಾರರ ತೊಂದರೆಗೆ ಸ್ಪಂದಿಸುವ ಹಂಗೆ ಕೊಡಗು ಕಾಫಿ ಬೆಳೆಗಾರರ ನಿಯೋಗ ಖುದ್ದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬೇರೆ ಬೇರೆ ಇಲಾಖೆ ಸಚಿವರನ್ನ ಖುದ್ದಾಗಿ ಭೇಟಿ ಮಾಡಿದೆ. ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಚೆಂಬು ಭಗವಾನ್ ಸಂಘ ಇವರ ಕೂಡು ಕೂಟಲಿ ಸ್ವಾತಂತ್ರ್ಯ 75ನೇ ಅಮೃತ ಮಹೋತ್ಸವ ಪ್ರಯುಕ್ತ 25 ಹಿಂಬೊತ್ತು 3:30 ಫಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟ ಕಾರ್ಬಾರ್ ಸಂಪಾಜೆ ಚೆಕ್ ಪೋಸ್ಟ್ಲಿ ನಡೆದಿದೆ. ಈ ಜಂಬರಲ್ಲಿ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ನವ್, ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಅವು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ವಿರಾಜಪೇಟೆಯಲ್ಲಿ ಕಳೆದ 3 ಜಾಸ್ತಿಯಾಗ್ತಿದ್ದ ಮಳೆಯಿಂದ ಹಾನಿಯಾಗಿದ್ದ ಜಾಗ ಪೇಟೆನ ಬೇರೆ ಬೇರೆ ಕಾಮಗಾರನ ಮಾಡುವ ನಿಟ್ಟಿನಲ್ಲಿ ಪಂಚಾಯಿತಿಗೆ ವಿಶೇಷ ಅನುದಾನ ಬಿಡುಗಡೆ ಮಾಡುವ ಹಂಗೆ ವಿಧಾನಸಭಾ ಶಾಸಕರು ಕೆಜಿ ಬೋಪಯ್ಯ ಅವರ ನೇತೃತ್ವದಲ್ಲಿ ಪಂಚಾಯಿತಿನ ಸದಸ್ಯರು ಇಂದು ಖುದ್ದಾಗಿ ಮುಖ್ಯಮಂತ್ರಿ ಬಸವರಾಜ ಅವರನ್ನ ಭೇಟಿ ಮಾಡಿ ಮಾತನಾಡಿದರು. ಈ ಮಹಾಮಾರಿ ಅಂಟು ಕಾಯಿಲೆ ಕೊರೋನಾ ಇಂದು ಜಿಲ್ಲೆಯಲ್ಲಿ 25 ಪ್ರಕರಣ ಬೆಳಕಿಗೆ ಬಂದುಟ್ಟು ಮಡಿಕೇರಿ ತಾಲೂಕುಲಿ 5, ಸೋಮರ್ಪೇಟೆ ತಾಲೂಕುಲಿ 6, ಹಂಗೆ ವಿರಾಜಪೇಟೆ ತಾಲೂಕುಲಿ 14 ಪ್ರಕರಣ ದಾಖಲಾಗುಟ್ಟು ಒಟ್ಟಾರೆ 34,658 ಪ್ರಕರಣ ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 28 ಜನ ಹುಷಾರಾಗಿ ಆಸ್ಪತ್ರೆಯಿಂದ ಹೋಗಳು. ಒಟ್ಟು 33,632 ಹುಷಾರಾದವು. ಸಕ್ರಿಯ ಪ್ರಕರಣ 582 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಿಂದ ಸಾವು ಆತ್ಲೆ. ಒಟ್ಟು ಸತ್ತುಹೋದ ಪ್ರಕರಣ 424. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 52 ಆಗುಟ್ಟು. ಕೊರೋನಾ ಪಾಸಿಟಿವಿಟಿ ದರ 0.71% ಆಗುಟ್ಟು ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಜಾಹೀರಾತುಗಳು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಂಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮೆಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಈರಮಂಡ ಹರಿಣಿ ವಿಜಯ್, ಕೊಟ್ಟಕತ್ತಿರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಮಡಿಕೇರಿ ಕೊಡವ ಸಮಾಜದ ಇದೇ 24 ಇಂಜಿ 26 ಎತ್ತನೆ ಮಜ್ಜನ 3:30 ಪಿಂಜ ವೈಪತ 6 ಗಂಟೆಗೆ ಪ್ರದರ್ಶನ. ಬುಕ್ಕಿಂಗ್ ಕೈತೆ ಸಂಪರ್ಕ ಚಿಡಿ ಮಡಿಕೇರಿ ಕೊಡವ ಸಮಾಜ. ರೀ, ನಮ್ ಹೊಸ ಮನೆಗೆ ಈ ಹಳೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳೋಣ. ಹಾ, ನಾವಿವತ್ತೇ ಭಾರತೀಯ ರೇಡಿಯೋ ಹೊಸಗೋಗೋಣ. ಅಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ, ಹಳೇದು ಕೊಟ್ಟು ಹೊಸದನ್ನ ತಗೊಳ್ಳೋಣ. ಬ್ರಾಂಡೆಡ್ ಎಲೆಕ್ಟ್ರಾನಿಕ್ ಐಟಮ್ಸ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ, ಹಿಲ್ ರೋಡ್, ಮಡಿಕೇರಿ. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ. ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ಕಳೆದ 9 ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ಹಾಗೂ ಸುದರ್ಶನ ಗೆಸ್ಟ್ ಹೌಸ್ ಮಾರ್ಗದಲ್ಲಿ ಆಟೋ ಒಂದರಲ್ಲಿ ರೆಡ್ಮಿ ನೋಟ್ 8 ಮೊಬೈಲ್ ಕಳೆದು ಹೋಗಿದ್ದು ಸಿಕ್ಕಿದವರು ಸಂಪರ್ಕಿಸಿ 9741847002 ಅಥವಾ 9148009656. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ ಗಳಲ್ಲಿ ಉದ್ಯೋಗದ ಅವಕಾಶ. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಹಾಗೂ ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್, ಮಡಿಕೇರಿ. ಕಾಲ್ 9448370818. ಕೈಂಜ ಪನ್ನಂದಂಗ ಮರಣಪಟ್ಟ ನೆಲಜಿ ಗ್ರಾಮ ಮಂಡೀರ ಪೌತಿ ಅಯ್ಯಪ್ಪ ಇಂಡ ಪೊಣ್ಣು ತಂಗವ್ವ ಇಂಡ ಮಾದ ಕಾರ್ಯ ನಾಳೆ ಬ್ಯಾಳ ಚಪಲಾಕ 11 ನೆಲಜಿಲುಳ್ಳ ಸ್ವಂತ ಮನೆಯಲ್ಲಿ ನಡ್ತುವ. ಒಕ್ಕಕಾರ ಊರುಕಾರ ಬಿಂದು ಚಂಗಾದ್ಯ ಸಾಕರ್ ಚಿಡ್ರೊಂದು ಮೋವೋ ರಾಜಪ್ಪ ಪಿಂಜ ಒಕ್ಕಕಾರ ಕಟ್ಟಂಡಿತ. ನಿಧನ ಸುದ್ದಿ. ಮೂಲತ್ ಪೊನ್ನಂಪೇಟೆ ಮಾಪಳೆತೋಡು ಹುದೂರು ಗ್ರಾಮತ್ರ ಮಡಿಕೇರಿ ಎಫ್ಎಂಸಿ ಕಾಲೇಜಿನ ಬೆಂಬರ ವಾಸಂಜ ಉದ್ಯಮಿ ಮನೆಯಪಂಡ ಎ ಕಾರ್ಯಪ್ಪ ವಿಠಲ್ ಐಂಗ ಇಂದು ಮಜ್ಜಣ ಮರಣಪಟ್ಟಿತು. ಎಂಬ ದಂಡು ಬೈತ್ರ ಮನೆಯಪಂಡ ಎ ಕಾರ್ಯಪ್ಪ ವಿಠಲ್ ಐಂಡ ದಪನ ಕಾರ್ಯ ನಾಳೆ ಪೊಲಾಕ 10:30 ಮಡಿಕೇರಿ ಕೊಡವ ಸಮಾಜ ಕೇಕೊಳತು ನಡಪ. ಬಿರುನಾಣಿ ಗ್ರಾಮತ್ರ ಕಳಕಂಡ ಪೌತಿ ಮೊಣ್ಣಪ್ಪ ಐಂಗಡ ಪೊಣ್ಣು ಕಸ್ತೂರಿ ಪೂವಮ್ಮ ಐಂಗ ಇಂದು ವೈಪತ್ತು ಮರಣಪಟ್ಟಿತು. 76 ಬಯತ್ರ ಕಳಕಂಡ ಕಸ್ತೂರಿ ಪೂವಮ್ಮ ತಾಮನೆ ಬಾದುಮಂಡ ಆಕಿರಿ ಕಾರ್ಯ ನಾಳೆ 1:00 ಬಿರುನಾಣಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಗುಡ್ಡೆಹೊಸೂರು ಸಮೀಪದ ಮಾದಪಟ್ಟಣ ಗ್ರಾಮದ ನಿವಾಸಿ ಬಿಆರ್ ಮೋನಪ್ಪ ಅವರ ಪುತ್ರ ಬಿಎಂ ಅರವಿಂದ್ ಅವರು ಇಂದು ನಿಧನರಾಗಿದ್ದಾರೆ. ಬಿಎಂ ಅರವಿಂದ್ ಅವರ ಅಂತ್ಯಕ್ರಿಯೆ ಸುಂಟಿಕೊಪ್ಪ ಸಮೀಪದ ನಾಕೂರು ಶಿರಂಗಾಲ ಗ್ರಾಮದಲ್ಲಿ ನಾಳೆ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿಯ. ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್ ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ, ನಾಪೋಗ್ಲು. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೊಡಗರ ಜಮ್ಮಾ ಹಿಡುವಳಿದಾರಂಗಕ್ಕೆ ತೋಕರ ಮೇದ ಉಳ್ಳ ವಿಶೇಷ ಹಕ್ಕನ್ನ ರದ್ದು ಮಾಡೋಣ ರಾಜ್ಯ ಉಚ್ಚ ನ್ಯಾಯಾಲಯ ಇಟ್ಟಿತಿಂಜ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ವಜಾ ಮಾಡಿದ ನ್ಯಾಯಾಲಯ ಕೊಡಗರ ಜಮ್ಮಾ ಹಿಡುವಳಿದಾರಂಗ ತೋಕರ ಹಕ್ಕು ಪಡೆದೋಕ್ ಅರ್ಹಂಗ ಅಂದು ತೀರ್ಪು ಕೊಡ್ತಿತ್ತು. ಕೊಡಗಕ್ಕುಳ್ಳ ವಿಶೇಷ ತೋಕ ಹಕ್ಕರ ವಿರುದ್ದ ಯಲದಾಳು ಚೇತನ್ ಅಣ್ವಯಂಗ ಇಟ್ಟ ಅರ್ಜಿನ ವಿಚಾರಣೆ ನಡೆಸಿತು. ಅದನ್ನು ತಿರಸ್ಕಾರ ಮಾಡಿದ ನ್ಯಾಯಪೀಠ ಕೊಡಗರ ಜಮ್ಮಾ ಹಿಡುವಳಿದಾರಂಗ ಈ ಮಿನ್ಯತ್ರಣಕ್ಕೆ ತೋಕರ ಹಕ್ಕನ್ನ ಪಡೆದೋಲು ಎಣ್ಣಿತು. ಯಲದಾಳು ಚೇತನ್ ಇಟ್ಟ ಅರ್ಜಿರ ವಿರುದ್ದ ಪೋರಾಡುವಕ್ಕೆ ಬಾರೆ ಬಾರೆ ಕೊಡವ ಸಂಘಟನೆಯ ಪರ ವಕೀಲಂಗಳನ್ನ ಅಜ್ಜಿಕುಟ್ಟಿರ ಪೊನ್ನಣ್ಣ, ಮೇರಿಯಂಡ ಸಜ್ಜನ್ ಪೂವಯ್ಯ, ಮುಕ್ಕಟ್ಟಿರ ಟಿ ನಾಣಯ್ಯ, ಮಳೆಟ್ರಿಯ ಧ್ಯಾನ್ ಚಿನ್ನಪ್ಪ ಪಿಂಜ ಪ್ರವೀಣ್ ರೆಡ್ಡಿ ವಾದ ಮಂಡನೆ ಮಾಡಿಚಿ. ಅಕ್ಟೋಬರ್ 14 ನಡಪಂತ ಶ್ರೀ ಕಾವೇರಿ ತೊಲ್ಯಾರ ಚಂದ್ರ ನೀರ ಪವಿತ್ರ ತೀರ್ಥೋದ್ಭವಕ್ಕೆ ಅವಶ್ಯ ತಯಾರಿ ಮಾಡಿಯೋವನಕ್ಕೆ ಜಿಲ್ಲಾಧಿಕಾರಿ ಚಾರುಲತಾ